ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ದತಿಯಲ್ಲಿ ಅಣಬೆ ಬೇಸಾಯ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾ ಚಂದ್ರು ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಬಳಿಕ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಈಗ ಕೇಳಿ ಸಮಗ್ರ ಕೃಷಿ ಪದ್ದತಿಯಲ್ಲಿ ಅಣಬೆ ಬೇಸಾಯ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾ ಚಂದ್ರು ಪಾಟೀಲ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಸಮಗ್ರ ಕೃಷಿ ಪದ್ದತಿಯಲ್ಲಿ ಈ ಒಂದು ಅಣಬೆ ಬೇಸಾಯವನ್ನು ನಮ್ಮ ಕೃಷಿಕರು ಯಾವ ರೀತಿ ಮಾಡಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಚಂದ್ರು ಪಾಟೀಲ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಅಣಬೆ ಬೇಸಾಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಸರ್ ಹೇಳಿ ಸರ್, ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈ ಒಂದು ಅಣಬೆ ಬೇಸಾಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಮಗ್ರ ಕೃಷಿಯನ್ನ ಮಾಡುವಂತ ರೈತರು ಯಾವ ರೀತಿ ಅಳವಡಿಸಿಕೊಳ್ಬಹುದು ಸರ್ ಈ ಒಂದು ಅಣಬೆ ಬೇಸಾಯವನ್ನ? ಇಲ್ಲಿ ನಮ್ಮಲ್ಲಿ ಏನಂತೆ ಅಂತ ಹೇಳಿದ್ರೆ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅನೇಕ ಕಾಂಪೊನೆಂಟ್ಸ್ಗಳು ಬರ್ತವೆ. ಒಂದು ಲೈಫ್ ಸ್ಟಾಕ್ ಕಾಂಪೊನೆಂಟ್ ಅಂತ ಬರ್ತದೆ, ಮತ್ತು ಕ್ರಾಪ್ ಕಾಂಪೊನೆಂಟ್ ಅಂತ ಬರ್ತದೆ. ಅದೇ ರೀತಿ ಅದಕ್ಕೆ ಅನುಕೂಲ ವರ್ಮಿ ಕಾಂಪೋಸ್ಟು ಬರ್ತದೆ. ಅದರಲ್ಲಿ ನಮಗೆ ಯಥೇಚ್ಛವಾಗಿ ಅಣಬೆ ಬೇಸಾಯ ಅದು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಕಾಂಪೊನೆಂಟ್. ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಣಬೆ ಬೇಸಾಯ ಯಾವ ರೀತಿ ಮಾಡಬೇಕು ಅಂತೇಳಿ ಅದನ್ನು ನಾವು ಇವತ್ತಿನ ದಿನ ತಿಳಿಸಿಕೊಡೋಕ್ಕೆ ಬಯಸ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್, ನಮಗೆ ಅಣಬೆ ಅಂದರೆ ಏನು? ಅಣಬೆ ಅಂದ್ರೆ ಒಂದು ಶಿಲೀಂಧ್ರ, ಅದು ಪರಿಪೂರ್ಣ ಒಂದು ಆಹಾರ. ನಾವು ಹೇಳ್ಬೇಕಂತ ಹೇಳಿದರೆ ಅಣಬೆ ಒಂದು ಶಿಲೀಂಧ್ರ ಮತ್ತು ಪರಿಪೂರ್ಣ ಆಹಾರ. ಯಾವ ರೀತಿ ಪರಿಪೂರ್ಣ ಆದಂಥ ಆಹಾರ ಅಂತ ಹೇಳ್ಬೇಕಂತ ಹೇಳಿದರೆ, ಪೋಷಕಾಂಶ ಯುಕ್ತ ಮತ್ತು ಪೌಷ್ಟಿಕ ಆಹಾರ ಮತ್ತು ಔಷಧಿ ಗುಣಗಳು ಅಂತ ಪರಿಪೂರ್ಣ ಆಹಾರ ಅಂತ ಹೇಳಿ ಕರಿಬೋದು ನಾವು ಅಣಬೆನ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅಣಬೆ ಬೇಸಾಯ ಹಿಂದಿನ ಕಾಲದಲ್ಲಿ ನಾವೇನು ಮಾಡ್ತಿದ್ವಿ, ಮಳೆ ಬಿತ್ತ ಅಂತ ಹೇಳಿದರೆ, ವಾತಾವರಣದಲ್ಲಿ ತಂಪಿದ್ದ ಅಂತ ಹೇಳಿದರೆ ಆವಾಗ ಅಣಬೆ ಬರ್ತಿದ್ವು. ಈಗೇನ ನೈಸರ್ಗಿಕ ಅಣಬೆನ ಹಿಂದಿನ ಕಾಲದಲ್ಲಿ ತಿಂತಿದ್ವಿ. ಅವು ಹೆಂಗಿರ್ತದೆ ಅಂತೇಳಿ, ಮಳೆ ಬಿದ್ದ ಟೈಮಲ್ಲಿ ಹತ್ತಿ ಎಳೆ ಇರ್ತದಲ್ಲ, ಹತ್ತಿ ಎಳೆ, ಆ ಹತ್ತಿ ಎಳೆ ಥರ ಭೂಮಿ ಮೇಲೆ ಎದ್ದಾಡ್ಬಿದ್ದಳು. ಎಲ್ಲಿ ಸಾವಯವ ಪದಾರ್ಥ ಇತ್ತು, ಕ್ರಾಪ್ ಸಿಡಿಯು ಅಥವಾ ನಾವು ಕೃಷಿ ತ್ಯಾಜ್ಯ ಯಥೇಚ್ಛವಾಗಿರ್ತಕ್ಕಂಥದ್ದು, ಅಲ್ಲಿ ನಾವು ಅಣಬೆಗಳನ್ನು ನೋಡ್ತಿದ್ವಿ. ಈಗೇನಾಗಿತ್ತು ಅಂತ ಹೇಳಿ, ಅಣಬೆ ವಿಷಯ ಅದರ ಮಹತ್ವ ತಿಳಿದು, ಅದು ಪೌಷ್ಟಿಕ ತಿಳಿದು ಮತ್ತು ಔಷಧಿ ಗುಣಗಳು ತಿಳಿದು, ಅದರ ಇಂಪಾರ್ಟೆನ್ಸ್ ಗೊತ್ತಾಗಿ ನಾವು ಅಣಬೆನ ಬೇಸಾಯ ಮಾಡ್ತಾ ಇದ್ದೀವಿ. ಮತ್ತು ಅದರ ಡಿಮ್ಯಾಂಡ್ ಹೆಚ್ಚಾಗಿ ನಾವು ಅಣಬೆ ಬೇಸಾಯ ಕೃಷಿ ಮತ್ತು ಬೇಸಾಯದ ಉದ್ಯಮ ರೀತಿಗೆ ತಿರುಗಿದೆ. ಅದನ್ನು ನಾವು ಅಣಬೆ ಕೃಷಿ ಮತ್ತು ಅಣಬೆ ಬೇಸಾಯ ಅಂತ ಕರಿಬಹುದು. ಈಗ ಅಣಬೆ ಬೇಸಾಯ ಅಂತಂದರೆ ಯಾವ ರೀತಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಳ್ಬೋದು ಸರ್? ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಅಣಬೆ ಬೇಸಾಯನ ಸುಮಾರು ಅಳವಡಿಸ್ಕೊಂಡಿದ್ದೀವಿ. ನಾವು 20 ಬ್ಯಾಗನ್ನು ಅಣಬೆ ಬೇಸಾಯನ ಮಾಡ್ತಿದ್ದೀವಿ. ಒಂದು ಬ್ಯಾಗಿಂದ ನಮಗೆ ಸರಿ ಸುಮಾರು 1.5 kg 2 kg ಅಣಬೆ ಬರ್ತದೆ. ಈಗ 1 kg ಅಣಬೆಗೆ 200 rupees ರೇಟ್ ಖರ್ಚು ಏನು ಬರ್ತದೆ ಅಂತ ಹೇಳಿದರೆ, ಸುಮಾರು 35-50 rupees ತನಕ ಬರ್ತದೆ. ನಿಮಗೆ ಲಾಭ ನೋಡಿದರೆ ಖರ್ಚು ಕಡಿಮೆ ಲಾಭ ಹೆಚ್ಚು. ಸುಮಾರು ನಮಗೆ 20 bags ಬಂತು ಅಂತ ಹೇಳಿದರೆ ಸರಿ ಸುಮಾರು 8,000 ಬರ್ತದೆ ಒಂದೇ ತಿಂಗಳಲ್ಲಿ 8,000 ಬರ್ತದೆ. ಒಂದು ಖರ್ಚು ಅಂತ ಹೇಳಿದರೆ ಸೀಡ್ಸ್ ಖರ್ಚು 600 per kg, ಮತ್ತು ಬ್ಯಾಗಿಂದು ಖರ್ಚು, ಪಾಲಿಥಿನ್ ಬ್ಯಾಗ್ ಅದು ಖರ್ಚು, ಮತ್ತು ಲೇಬರ್ ಖರ್ಚು. 8,000 ಬಂತ ಅಂತ ಹೇಳಿದ್ರೆ, 20 bags ಬಂತ ಅಂತ ಹೇಳಿದರೆ ಒಂದು 2,000 rupees ಖರ್ಚು ತೆಗೆದ್ರೂ ನಮಗೆ 6,000 ಉಳಿತೈತಿ. ಸರ್, ಈಗ ಅಣಬೆ ಕೃಷಿ ಅಂತಂತಂದ್ರೆ ಈಗ ಸಾಕಷ್ಟು ನಮ್ಮ ರೈತರು ಮಾಡೋಂಥವ್ರು ಈಗ ಎಂತ ಅಣಬೆ ಬೆಳಿಬೇಕು ಅನ್ನೋದು ಒಂದು ಅವ್ರ ಮನಸ್ಸಿನಲ್ಲಿ ಇರುತ್ತೆ ಸರ್. ಈಗ ಅಣಬೆಯಲ್ಲಿ ಏನಾದರೂ ತಳಿಗಳು ಏನಾದರೂ ಇದಾವೆ ಸರ್? ಸುಮಾರು ನಮಗೆ 10,000+ ಸ್ಪೀಸೀಸ್ ಅಣಬೆಗಳಿದ್ದಾವೆ. ಅದರಲ್ಲಿ ಕಲ್ಟಿವೇಬಲ್ ಸ್ಪೀಸೀಸ್ ಅಂತ ಹೇಳಿದರೆ 200+ ಹೆಚ್ಚು ಆಹಾರಕ್ಕೆ ಉಪಯೋಗಿಸಿದಂಥದ್ದು ಅಣಬೆಗಳು ಇದ್ದಾವೆ. ಅದರಲ್ಲಿ ನಮಗೆ ಮುಖ್ಯವಾದಂಥ ಅಣಬೆಗಳು ಅಂತ ಪ್ರಭೇದಗಳು ಅಂತ ಕರಿತೀವಿ ನಾವು. ಒಂದು ಖ್ಯಾದ ಅಣಬೆ, ವಿಷ ಅಣಬೆ, ಔಷಧಿ ಗುಣ ಉಳ್ಳ ಅಣಬೆ. ಖ್ಯಾದ ಅಣಬೆನ ನಾವು ಆಹಾರಕ್ಕೆ ಉಪಯೋಗಿಸ್ತೀವಿ, ವಿಷದ ಇದನ್ನ ಪಾಯಸನ ಇದನ್ನ ಆಹಾರಕ್ಕೆ ಉಪಯೋಗಿಸಲ್ಲ, ಮತ್ತು ಔಷಧಿ ಗುಣಗದ್ದಂಥ ಆಹಾರನೂ ಉಪಯೋಗಿಸ್ತದೆ. ಅದೇ ರೀತಿ ನಮಗೆ ಬಿಳಿ ಗುಂಡೆ ಅಣಬೆ ಅಂತ ಬರ್ತದೆ, ಬಟನ್ ಮಶ್ರೂಮ್ ಅಂತ ಕರಿತೀವಿ ನಾವು, ಅದು ಪ್ರಪಂಚದಾದಂಥ ಹೆಚ್ಚು ಜನಪ್ರಿಯ ಆಗಂಥ ಅಣಬೆ ಅಂತ ಹೇಳಿದ್ರೆ ಬಿಳಿ ಗುಂಡೆ ಅಣಬೆ ಬಟನ್ ಮಶ್ರೂಮ್ ಅಂತ ಕರಿತೀವಿ. ಅದು ಏನಾಗುತ್ತೆ ಅಂದ್ರೆ ಈ ಸರಿಸುಮಾರು ಉಷ್ಣಾಂಶದಲ್ಲಿ 14-27 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಬರ್ತದೆ ನಮಗೆ. ಹುಲ್ಲು ಅಣಬೆ ಅಂತ ಇರ್ತದೆ, ಅಲ್ವೇರಾಲ ಸ್ಪೀಸೀಸ್ ಅಂತ ಕರಿತೀವಿ. ಅದು ಅತಿ ಹೆಚ್ಚುವಾಗಿ ಉಷ್ಣಾಂಶದಲ್ಲಿ 34-38 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದು ಅಣಬೆ ಬೆಳಿತೈತಿ. ಇನ್ನೊಂದು ಚಿಪ್ ಅಣಬೆ ಅಂತ ಕರಿತೀವಿ, ಆಯಿಸ್ಟರ್ ಮಶ್ರೂಮ್ ಅಂತ ಕರಿತೀವಿ, ಅದು ಕೂಡ ಒಂದು ಅಣಬೆ. ಆಲು ಬಿಳಿ ಅಣಬೆ ಅಂತ ಮಿಲ್ಕಿ ಮಶ್ರೂಮ್ ಅಂತ ಕರಿತೀವಿ ನಾವು. ಜಪಾನಿನ ಮರದ ಅಣಬೆ ಅಂತ ಕರಿತೀವಿ, ಟ್ರೀ ಮಶ್ರೂಮ್ ಅಂತ ಕರಿತೀವಿ. ಈ ತರ ಅನೇಕ ಪ್ರಭೇದಗಳು ನಮ್ಮ ಅಣಬೆಯಲ್ಲಿ ಉಪಯೋಗಿಸ್ತಕ್ಕಂಥ ಅಣಬೆ. ಆದರೆ ನಮಗೆ ಹೆಚ್ಚು ಪ್ರಚಲಿತವಾದಂಥ ಅಣಬೆಗಳು ಅಂತ ಹೇಳಿದ್ರೆ ಬಿಳಿ ಗುಂಡೆ ಅಣಬೆ ಮತ್ತು ಚಿಪ್ ಅಣಬೆ ಅತಿ ಹೆಚ್ಚಾಗಿ ನಾವು ಉಪಯೋಗಿಸ್ತದಂತ. ಅಂದ್ರೆ ಆಹಾರಕ್ಕಾಗಿ ಉಪಯೋಗಿಸುವಂತ ಅಣಬೆ ತಳಿಗಳನ್ನ ನಮ್ಮ ರೈತರು ಬೆಳಿಬೇಕು ಅಂತ ಹೇಳಿದ್ರೆ? ಹೌದು ಸರ್, ಆಹಾರಕ್ಕಾಗಿ ಉಪಯೋಗಿಸಕಂತ ಅಣಬೆಗಳನ್ನ ಬೆಳೆಸಬೇಕು ಅಂತ. ಈಗ ನೀವು ಹೇಳಿದ್ರೆ ಅಣಬೆಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಇದ್ದಾವೆ ಅಂತ ಹೇಳಿದ್ರ, ಈಗ ಅಣಬೆಯಲ್ಲಿ ಅಂದ್ರೆ ಯಾವ ರೀತಿಯಾದಂತಹ ಪೋಷಕಾಂಶಗಳು ಅದಾವೆ ಇದ್ರ ಬಗ್ಗೆ ಹೇಳಿ ಸರ್. ಸರ್, ಈ ಪೋಷಕಾಂಶಗಳ ಬಗ್ಗೆ ಹೇಳ್ಬೇಕಾದ ಅಂತ ಹೇಳಿದ್ರೆ ಯಾವುದೇ ಪದಾರ್ಥದಲ್ಲಿ ನಮ್ಮ ಪೋಷಕಾಂಶಗಳು ಹೆಚ್ಚಾಗಿರ್ತವೆ. ಈಗ ನೀವು ಆಪಲ್ ತಗೊಳ್ರಿ, ಕಾಶ್ಮೀರದಲ್ಲಿ ಬೆಳಿತಕ್ಕಂಥ ಆಪಲ್, ಏ ಆಪಲ್ ಎ ಡೇ ಕೀಪ್ ದ ಡಾಕ್ಟರ್ ಅವೆ ಅಂತ ಹೇಳ್ತೀವಿ ನಾವು. ಒಂದು ಆಪಲ್ ತಿಂದ್ಬಿಟ್ರೆ ನಾವು ಡಾಕ್ಟರ್ನ ದೂರ ಇಡೋದು ಅಂತ ಹೇಳಿ. ಆರೋಗ್ಯಕರವಾದಂಥ ಆಪಲ್, ಅದರಲ್ಲಿ ಎನರ್ಜಿ ಕಂಟೆಂಟು ಜಾಸ್ತಿ ಇರ್ತದೆ ಮತ್ತು ಎಲ್ಲ ಪೋಷಕಾಂಶಗಳು ಇರ್ತದೆ, ಇಮಿಡಿಯೇಟ್ ಎನರ್ಜಿ ಕೊಡ್ತದೆ ಆಪಲ್. ಬಟ್ ಅದೇ ರೀತಿ ನಮ್ಮ ಹಣ್ಣುಗಳಾದಂಥ ಸಿಬಿ ಇದೆಲ್ಲ, ಸಿಬಿ ಮತ್ತು ಪೇರ್ಲೆ ಹಣ್ಣು, ಅದು ಆಪಲ್ಗಿಂತ ರಿಚ್ ಇರ್ತದೆ. ಆದರೆ ಅದಕ್ಕೆ ಪೂರ್ಸ್ ಮ್ಯಾನ್ ಫ್ರೂಟ್ ಅಂತ ಕರಿತೀವಿ ನಾವು, ಆಪಲ್ಗಿಂತ ರಿಚ್ ಇರ್ತದೆ. ಅದೇ ಥರ ಅನೇಕ ಅಣಬೆಗಳಲ್ಲಿ ನಮಗೆ ಪೋಷಕಾಂಶಗಳು ಇರ್ತದೆ, ಯಥೇಚ್ಛವಾಗಿ ಪೋಲಿಕ್ ಆ್ಯಸಿಡ್. ಈಗ ಪೋಲಿಕ್ ಆ್ಯಸಿಡ್ ಬಂದ್ಬಿಟ್ಟು ಏನು ರಕ್ತಹೀನತೆ ಇರ್ತದಲ್ಲ ಜನರಿಗೆ, ವ್ಯಕ್ತಿಗಳಿಗೆ ರಕ್ತಹೀನತೆ ಅಂತಂದ್ರೆ ಈ ಅಣಬೆ ತಿಂದ್ರೆ ಪೋಲಿಕ್ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇರ್ತದೆ ಅಣಬೆಯಲ್ಲಿ. ಆ ಅಣಬೆ ತಿನ್ನೋದ್ರಿಂದ ನಾವು ರಕ್ತಹೀನತೆಯನ್ನು ಕಡಿಮೆ ಮಾಡ್ಬೋದು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಈ ಮಧುಮೇಹ ಪೇಷೆಂಟ್ ಇದ್ದೇವಲ್ಲ ನಾವು, ಸಕ್ಕರೆ ಪೇಷೆಂಟ್, ಆದರೆ ಅಣಬೆಯಲ್ಲಿ ಏನಂತತಿ ಅಂತೇಳಿ ಸಕ್ಕರೆ ಪ್ರಮಾಣ ಕಡಿಮೆ ಇರ್ತದೆ. ಆದ್ದರಿಂದ ಎಲ್ಲರೂ ತಿನ್ಬೋದು, ಮಧುಮೇಹ ಪೇಷೆಂಟ್ ತಿನ್ಬೋದು. ಈಗ ನಾವು ಯಾವುದೇ ಪದಾರ್ಥ ತಗೊಂಡರೆ ನೀರಿನ ಅಂಶ ಜಾಸ್ತಿ ಇರ್ತದೆ, 90% ನೀರಿನ ಅಂಶ ಇರ್ತದೆ. ಈಗ ಫ್ರೂಟ್ಸಲ್ಲಿ ಯಥೇಚ್ಛವಾಗಿ ನೀರು ಇರ್ತದೆ, ವಾಟರ್ ಮಿಲನ್ನಲ್ಲಿ ಜಾಸ್ತಿ ನೀರು ಇರ್ತದೆ. ಅದಕ್ಕೆ ಬಿಸ್ಕಿಟ್ ಟೈಮಲ್ಲಿ ನಾವು ವಾಟರ್ ಮಿಲನ್ ತಿನ್ನೋದು, ವಿಟಮಿನ್ ಸಿ ರಿಚ್ಚನ್ನು ಫ್ರೂಟ್ಸ್ನ ತಿನ್ನೋದು. ಈಗ ಅಣಬೆ ಬಂದರೆ ನಾವು ಸರಿ ಸುಮಾರು ನೀರಿನ ಅಂಶ 90.2% ವಾಟರ್ ಇರ್ತದೆ, ಮತ್ತು ಸಾರಜನಕ 2.5% ಸಾರಜನಕ ಇರ್ತದೆ, ಮತ್ತು ನಾರಿನಂಶ ನಾವು ಭಾಳ ಮುಖ್ಯ. ಆಹಾರದಲ್ಲಿ ಪಚನ ಕ್ರಿಯೆ ಆಗ್ಬೇಕಂತ ಹೇಳಿದ್ರೆ ನಾರಿನಂಶ ಮುಖ್ಯ. ಇದರಲ್ಲಿ ಯಥೇಚ್ಛವಾಗಿ ನಾರಿನಂಶ ಇರ್ತದೆ, 1.3% ನಾರಿನಂಶ ಇರ್ತದೆ. ಮತ್ತು ಎನರ್ಜಿ ಅಂತ ಹೇಳ್ತೀವಿ, ಏನು ಕರಿತೀವಿ ನಾವು ಶಕ್ತಿ ಅಂತ ಏನು ಕರಿತೀವಿ, ಅದು ಕ್ಯಾಲರೀಸ್ ಇರ್ತದೆ. ಇದರಲ್ಲಿ ಅಣಬೆಯಲ್ಲಿ ನಾವು 36 ಕ್ಯಾಲರೀಸ್ ಅಣಬೆಯಲ್ಲಿ ಇರ್ತದೆ ಅಂತ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರ್ತದೆ. ಪ್ರೋಟೀನ್ ಅಂಶ ಏನೈತೆ ಅಂತ ಹೇಳಿದ್ರೆ ಪ್ರೋಟೀನ್ ಬಾಡಿಗೆ ಬೇಕು, ಆಮೇಲೆ ಅನೇಕ ಹಲವು ಅವಶ್ಯಕತೆ ಅಮಿನೋ ಆಸಿಡ್ಸ್ ಇರ್ತವೆ, ಅಮಿನೋ ಆಮ್ಲ. ಮತ್ತು ವಿಟಮಿನ್ಸ್ ಬಂದರೆ ನೀವು ಜೀವಸತ್ವಗಳು ಬಂದರೆ ಜೀವಸತ್ವ B1, B2 ಮತ್ತು B3 ಇರ್ತದೆ. ಮತ್ತು ಅದರ ಜೊತೆಗೆ ಇಂಗ್ಲೀಷ್ನಲ್ಲಿ ವಿಟಮಿನ್ ಅಂತ ಕರಿತೀವಿ, ಜೀವಸತ್ವ ಕನ್ನಡದಲ್ಲಿ ಕರಿತೀವಿ. ವಿಟಮಿನ್ ಸಿನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಅದೇ ನೀವು NPK ಬಂದರೆ ಸಸಾರಜನಕ 2.5% ಇರ್ತದೆ, ಯಥೇಚ್ಛವಾಗಿ ರಂಜಕ ಮತ್ತು ಪೊಟ್ಯಾಷ್ ಇರ್ತದೆ. ಮತ್ತು ಅನೇಕ ಮೈಕ್ರೋನ್ಯೂಟ್ರಿಯನ್ಸ್ ಏನು ಕರಿತಿದ್ದೀವಲ್ಲ ನಾವು, ಕಬ್ಬಿಣಾಂಶ, ತಾಮ್ರದ ಅಂಶ ಮತ್ತು ಕ್ಯಾಲ್ಸಿಯಂ ಕೂಡ ಇದರಲ್ಲಿ ಮಶ್ರೂಮ್ನಲ್ಲಿ ಇದೆ. ಒಂದು ಏನು ಹೇಳ್ಬೇಕಂತ ಹೇಳಿದರೆ ಯಾವುದೇ ಸಸ್ಯಜನ್ಯಗಳಲ್ಲಿ ಇರ್ತಕ್ಕಂಥ ಸಿಗದಿರುವ ಪೋಲಿಕ್ ಆ್ಯಸಿಡ್ ನಮ್ಮ ಅಣಬೆಯಲ್ಲಿ ಸಿಗ್ತದೆ. ಅದರಿಂದನೇ ಅಣಬೆ ಈಗ ಡಿಮ್ಯಾಂಡ್ ಜಾಸ್ತಿ. ಯಾಕಂತ ಹೇಳಿದ್ರೆ ಈಗ ಅಣಬೆ ಬೇಸಾಯದಿಂದ ಕೃಷಿಗೆ ಬಂದ್ವಿ, ಅಣಬೆ ಕೃಷಿ ಮಾಡ್ತಕ್ಕೆ ಬಂದ್ವಿ, ಅದರಿಂದ ಉದ್ಯಮವಾಗಿ ಪರಿಧಾನದ ಇದರಿಂದನೇ ಹೇಳ್ಬೇಕು ಅಂದ್ರೆ ನಾವು ಇಂಪಾರ್ಟೆನ್ಸಿಂದ ಪೋಷಕಾಂಶಗಳು ಅಂತ ಇದರಿಂದನೇ ನಮ್ಗೆ ಉದ್ಯಮವಾಗಿ ಕನ್ವರ್ಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ವಿ. ಮತ್ತು ಇನ್ನೊಂದು ಏನಂತಾರೆ ಸಕ್ಕರೆ ಪಿಷ್ಟ ಏನೈತೆ ಅಲ್ಲ, ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಪಿಷ್ಟ ಇದರಲ್ಲಿ ಮಶ್ರೂಮಲ್ಲಿ ಇರೋದ್ರಿಂದ ಇದನ್ನು ಮಧುಮೇಹ ಪೇಷೆಂಟ್ಗಳು ಯಥೇಚ್ಛವಾಗಿ ಬಳಸ್ಬೋದು. ಈಗ ಸಾಕಷ್ಟು ಈ ಒಂದು ಅಣಬೆಯಲ್ಲಿ ಪೋಷಕಾಂಶಗಳು ಇದ್ದಾವೆ, ಜೊತೆಗೆ ಔಷಧೀಯ ಗುಣಗಳು ಇದ್ದಾವೆ ಅಂತ ಹೇಳಿದ್ರ, ಹಾಗಾದರೆ ಈ ಒಂದು ಅಣಬೆಯನ್ನ ಯಾವ ರೀತಿ ಬೆಳಿಬೇಕು ಇದ್ರ ಬಗ್ಗೆ ಹೇಳಿ ಸರ್. ಈಗ ನೋಡ್ರಿ, ನಮ್ಮಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಅಣಬೆಯನ್ನ ಯಾವ ರೀತಿ ಬೆಳಿತೀವಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಮಟೀರಿಯಲ್ ಇರ್ತೈತಿ. ಈಗ ನಮಗೆ ಬೇಕಾಗಿರುವ ಸಾಮಗ್ರಿಗಳು, ಒಂದು ಭತ್ತದುಲ್ಲು 3-4 kg ಭತ್ತದುಲ್ಲು ಬೇಕು, ಮತ್ತು ಪಾಲಿಥಿನ್ ಬ್ಯಾಗ್ ಬೇಕು, ಅಂದರೆ ಪ್ಲಾಸ್ಟಿಕ್ ಬ್ಯಾಗ್. ಪ್ಲಾಸ್ಟಿಕ್ ಬ್ಯಾಗ್ ಅಂತ ಹೇಳಿ ವೈಟ್ ಟ್ರಾನ್ಸ್ಪರ್ಟ್ ಪ್ಲಾಸ್ಟಿಕ್ ಬ್ಯಾಗ್, ಬಿಳಿ ಟ್ರಾನ್ಸ್ಪರೆಂಟ್ ಇರತಕ್ಕಂತ ಲೈಟ್ ಟ್ರಾನ್ಸ್ಫರ್ ಆಗಿರ್ಬೇಕಂತ. ಬ್ಲಾಕ್ ಪಾಲಿಥಿನ್ ಬ್ಯಾಗನ್ನ ಯೂಶಲಿ ಯೂಸ್ ಮಾಡಲ್ಲ. ಆದರೆ ಎಷ್ಟು ಪಾಲಿಥಿನ್ ಬ್ಯಾಗ್ ಎಷ್ಟು ಸೈಜ್ ಇರ್ಬೇಕು ಅಂತ ಹೇಳಿದ್ರೆ 12-18 inch ಸೈಜ್ ಇರಬೇಕು. ಮತ್ತೆ ಬೇಕಾಗಿರುವ ಸಾಮಗ್ರಿಗಳಂದ್ರೆ ಅಣಬೆ ಬೀಜ ಬೇಕು, ಮುಖ್ಯವಾಗಿ ಅಣಬೆ ಬೀಜ ಬೇಕು. ಈಗ ಭತ್ತದುಲ್ಲಿಂದ 3-4 kg 500 gram ಅಂದ್ರೆ 1/2 kg ಸೀಡ್ಸ್ ನಮಗೆ ಯಥೇಚ್ಛವಾಗಿ ಬೇಕು. ಮತ್ತೆ ನೀರನ್ನ ಬೇಯಿಸಕ್ಕೆ ನೆನೆಸಕ್ಕೆ ಪ್ಲಾಸ್ಟಿಕ್ ಡ್ರಮ್ ಬೇಕು. ಮತ್ತೆ ಬೇಯಿಸಲು ಬೇಕಾದಂತ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆ ಬೇಕು. ಮತ್ತೆ ಕ್ಯಾಪನ್ನ ಸುತ್ತಕ್ಕೆ ರಬ್ಬರ್ ಬ್ಯಾಂಡ್ ಬೇಕು. ಮತ್ತು ಕೈ ಕವಚ ಯಥೇಚ್ಛವಾಗಿ ಬೇಕು. ಯಾಕಂತ ಹೇಳಿದ್ರೆ ಕೈ ಕವಚ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಸ್ಯಾನಿಟೈಜೇಷನ್ ಬೇಕು, ಪಾಶೀಕರಣ ಮಾಡ್ತೇವೆ ಅಂತ. ಅದರಿಂದ ಈಗ ನಾವು ಭತ್ತದಲ್ಲಿ ತಗೊಂಡ್ರೆ 3-4 cm ಅಥವಾ 2-3 inch ಕಟ್ ಮಾಡ್ತೇವೆ, ತುಂಡು ತುಂಡಾಗಿ ಕಟ್ ಮಾಡ್ತೇವೆ. ಅದನ್ನ ಕಟ್ ಮಾಡಿ 8 ಗಂಟೆ ಕಾಲ ನೀರಿನಲ್ಲಿ ನೆನೆಸ್ತೇವೆ. ಒಂದು ಡ್ರಮ್ಮಲ್ಲಿ ಹಾಕಿ ನೀರಿನಲ್ಲಿ ನೆನೆಸ್ತೇವೆ, ಅದನ್ನು ಡ್ರೈ ಮಾಡ್ತೇವೆ. ಮತ್ತು ಅದನ್ನ ಪಾತ್ರೆಗೆ ಹಾಕಿ ಬೇಯಿಸ್ತೇವೆ. ಈಗ ಬೇಯಿಸೋದ್ರಿಂದ ಏನಾಕತಿ ಅಂತ ಹೇಳಿದ್ರೆ ಪಾಶ್ಚರೀಕರಣ ಆಗತ್ತೆ. ಪಾಶ್ಚರೀಕರಣ ಅಂದರೆ ಶಿಲೀಂಧ್ರ ಇತ್ತು ಅಂತ, ಬ್ಯಾಕ್ಟೀರಿಯಾ ಇತ್ತು ಅಂತ ಹೇಳಿದ್ರೆ ಅದು ರಿಮೂವ್ ಆಗುತ್ತೆ, ಸತ್ತು ಹೋಗುತ್ತೆ. ಇದರಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಪಾಶ್ಚರೈಜೇಷನ್ ಅಂತ ಕರಿತೇವಲ್ಲ, ಅದನ್ನು ಕೆಲವೊಬ್ಬರು ಸ್ಟೀಮ್ ಯೂಸ್ ಮಾಡಿ ಮಾಡ್ತಾರೆ, ಕೆಲವರು ಕೆಮಿಕಲ್ ಯೂಸ್ ಮಾಡಿ ಮಾಡ್ತಾರೆ. ನಾವು ಕುದಿಸೋದ್ರಿಂದ, ಬಾಯ್ಲಿಂಗ್ ಮಾಡಿದ್ರಿಂದ ನಾವು ಇದನ್ನ ಪಾಶ್ಚರೈಜೇಷನ್ ಮಾಡ್ತೇವೆ. ಈಗ ಭತ್ತದಲ್ಲಿ ಕಟ್ ಮಾಡಿದ್ದಂತಂದ್ರೆ 1/2 ಗಂಟೆ ಕಾಲ ಬಿಸಿನೀರಲ್ಲಿ ಕುದಿಸ್ಬೇಕು. ಅದನ್ನ ಹೆಂಗೆ ಯಾವ ರೀತಿ ಒಣಸ್ಬೇಕು ಅಂತ ಹೇಳಿದ್ರೆ ಅದನ್ನ ತೆಗೆದ್ಬಿಟ್ಟು ಒಣಗಿ ಹಾಕ್ಬೇಕು. ಈ ಜಲ್ಡಿ ಮುಖಾಂತರ ನೀರು ಎಲ್ಲ ಬಸ್ತಾ ಹೋಗಂಕರ ಆ ಥರನ ಒಣಗಿಸ್ಬೇಕು. ಕ್ಲೀನ್ ಪ್ಲಾಸ್ಟಿಕ್ ಇದ್ದಂಥಲ್ಲಿ ಅದನ್ನು ಬಿಸಿಲಿಗೆ ಹಾಕ್ಬೇಕು. ಯಾವ ರೀತಿ ಒಣಗಿಸ್ಬೇಕು ಅಂತೇಳಿ 60% ಒಣಗಿರ್ಬೇಕು, 40% ಹಸಿ ಇರ್ಬೇಕು. ಈಗ ಕೈಯಲ್ಲಿ ಹಿಡಿದ್ರೆ ಹಸಿ ಹತ್ಬೇಕು, ನೀರು ಬಸಿಬಾರ್ದು. ಆ ರೀತಿ ಒಣಸ್ಬೇಕು. ಆಮೇಲೆ ಬ್ಯಾಗಿಂಗ್ ಮಾಡ್ಬೇಕು. ಪ್ಲಾಸ್ಟಿಕ್ ಬ್ಯಾಗ್ ಇರ್ತದಲ್ಲ, ಒಂದು ಬಾಟಮಲ್ಲಿ ರಬ್ಬರ್ ಬ್ಯಾಂಡನ್ನು ಹಾಕಿ ಲೇಯರ್ ಬೈ ಲೇಯರ್ ಬ್ಯಾಗಿಂಗ್ ಮಾಡ್ಬೇಕು. ಲೇಯರ್ ಬೈ ಲೇಯರ್ ನಾವು ಏನು ಮಾಡ್ತೇವೆ, ಪದರ ಪದರನ್ನ ಆ ಭತ್ತದುಲ್ಲನ್ನು ತುಂಬ್ತೇವೆ. ಅದರ ಸೈಡ್ ಸುತ್ತಲಿ ಸೈಡ್ ನಾವು ಬೀಜ ಹಾಕ್ತೇವೆ. ಒಂದು ಬ್ಯಾಗಿಗೆ ಸರಿಸುಮಾರು ನಮಗೆ 100 gram ಸೀಡ್ಸ್ ಬೇಕಾಕತಿ. ಆ ರೀತಿ ತುಂಬಿದ ಬ್ಯಾಗನ್ನು ಫುಲ್ ತುಂಬಿದ ಆದಮೇಲೆ ನಾವೇನು ಮಾಡ್ತೇವೆ ಅಂದರೆ ಒಂದು ರಬ್ಬರ್ ಬ್ಯಾಂಡಿಂದ ಟೈಟ್ ಮಾಡ್ಕೊಡ್ತೇವೆ. ಅದು ಟೈಟ್ ಆದಮೇಲೆ ಹೋಲ್ಗಳನ್ನ ಹಾಕ್ತೇವೆ, ಪ್ಲಾಸ್ಟಿಕ್ನ ತೂತುಗಳನ್ನ ಮಾಡ್ತೇವೆ. ಯಾಕೆ ತೂತುಗಳನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಏರಿಯೇಷನ್ ಆಗ್ಬೇಕು ಮತ್ತು ಹ್ಯೂಮಿಡಿಟಿ ಕ್ರಿಯೇಟ್ ಆಗ್ಬೇಕು. ಪ್ಲಾಸ್ಟಿಕ್ ಬ್ಯಾಗ್ ಅಂದರೆ ಹ್ಯೂಮಿಡಿಟಿ ಕ್ರಿಯಬೇಕು. ಈಗ ಸಾಮಾನ್ಯವಾಗಿ ಈಗ ಅಣಬೆ ಬೀಜ ಅಂತಂದ್ರೆ ಎಲ್ಲಿಂದ ತಂದು ನಾವು ಅಣಬೆಯನ್ನ ಕೃಷಿ ಮಾಡಬಹುದು ಅಂತ ಹೇಳಿದ್ರೆ, ಶಿವಮೊಗ್ಗದಲ್ಲಿ ಯಥೇಚ್ಛವಾಗಿ ಅಂಗಡಿಗಳಿದ್ದಾವೆ, ಮಶ್ರೂಮ್ ಕಲ್ಟಿವೇಷನ್ ಅಂಗಡಿಗಳಿದ್ದಾವೆ, ಅಲ್ಲಿ ತಂದು ನಾವು ಮಾಡ್ಬೋದು. ಮತ್ತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಮ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗ್ತದೆ. ಈಗ ನೀವು ಪ್ಯಾಕ್ ಮಾಡಿದಾಗ ದಿನ ಅದು ಸಣ್ಣ ಸಣ್ಣ ಬಿಳಿ ಜೋಳ ಇರ್ತದಲ್ಲ ಮೊಳಕೆ ಹೊಡೆದಂಗ ಆ ತರ ಕಾಣ್ತೈತಿ. ಅದ ಮೈಸಿಲಿಯಲ್ ಗ್ರೋತ್ ಅಂತ ಕರಿತೀವಿ ನಾವು. 24 ದಿನಗಳು ಆ ತರ ಇರ್ತತಿ. ಆಮೇಲೆ ಅದ ನಂತರ 5 ದಿನಕ್ಕೆ ನಾವು ಮಶ್ರೂಮ್ನ ನೋಡ್ಬೋದು. ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಆದ್ರತೆ ಮತ್ತು ರೂಮ್ ಟೆಂಪರೇಚರ್ ಬಹಳ ಮುಖ್ಯ. ಈಗ ನಮಗೆ ಬೇರೆ ಬೇರೆ ತರದ ಅಣಬೆಗೆ ಬೇರೆ ಬೇರೆ ತರ ಟೆಂಪರೇಚರ್ ಇರ್ತತಿ. ಮತ್ತೆ ನಾವು ಲೋಕಲ್ ಆಗಿ ಮಾಡಿದಾಗ ಏನಾಗತ್ತೆ ಅಂದ್ರೆ RCC ಮೇಲೆ ಮಾಡಿದಿರ್ತೈತಿ. RCC ಬಿಲ್ಡಿಂಗ್ ಎಲ್ಲ ಮಾಡಿದ್ವಿ ಅಂತ ಹೇಳಿದ್ರೆ RCC ಮೇಲೆ ಭತ್ತದಲ್ಲಿ ಹಾಕಿ ಅದಕ್ಕೆ ನೀರು ಸಿಂಪಿಸಿಬಿಟ್ಟು ತಂಪಾದ ವಾತಾವರಣ ನೋಡ್ಬೋದು. ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗೋಣಿಚೀಲ ಆಗ್ತದಲ್ಲ, ಗೋಣಿಚೀಲ ಅದನ್ನು ಕೂಡ ಗೋಣಿಚೀಲಕ್ಕೆ ನೀರು ಹೊಡೆದು ತಂಪಾದಂಥ ವಾತಾವರಣ ಕ್ರಿಯೇಟ್ ಮಾಡ್ತಾರೆ ಕೆಲವೊಬ್ರು. ಅದನ್ನೇ ಮಾಡ್ಬೋದು, ಅದನ್ನೇ ಮಾಡ್ಬೋದು. ನಾವು ಥರ ಏನಂದ್ರೆ ಗೋಣಿಚೀಲ ಮಾಡಿ ಆ ಪ್ಲಾಸ್ಟಿಕ್ ಬ್ಯಾಗನ್ನು ತೂಗಾಕದೆ, ನೆಲ್ಲಿ ಥರ ತೂಗಾಕತ್ತೆ. ನೀವು ಸರಿಸುಮಾರು 30 ದಿವಸಕ್ಕೆ ನಮಗೆ ಅಣಬೆಗಳು ಹೊಡಿತೇವೆ. 3-5 cuts ನಾವು ಮಾಡ್ಬೋದು. ಒಂದು ಬ್ಯಾಗಿನಿಂದ ಸರಿಸುಮಾರು 1.5-2 kg ಅಣಬೆ ನಮಗೆ ಸಿಗ್ತದೆ. ಅದೇ ರೀತಿ ಈಗ 20 bags ಅಂತ ಇದ್ರೆ ಅಂತ ಹೇಳಿದ್ರೆ 28×2 = 40 kg ನಮಗೆ ಅಣಬೆ ಬರ್ತದೆ. ಈಗ ಅಣಬೆ ಅಂತಂದ್ರೆ ಸಾಮಾನ್ಯವಾಗಿ ವರ್ಷದ ಎಲ್ಲ ಕಾಲದಲ್ಲೂ ಬೆಳಿಬಹುದು ಅಥವಾ ಇಂಥ ಕಾಲದಲ್ಲಿ ನಾವು ಬೆಳಿಬೇಕು ಅಂತ ಹೇಳ್ತೀರಾ? ಈಗ ಅಣಬೆಯಲ್ಲಿ ನಾವು ವರ್ಷವಿಡೀ ಅಣಬೆಯನ್ನು ಬೆಳೀತಕ್ಕಂತ ವಾತಾವರಣದಲ್ಲಿ ಏನಂತ ಹೇಳಿದ್ರೆ ಈಗ ನಮ್ಮ ರೈತರು ಬೆಳೆಯಂಥದ್ದು ಚಳಿಗಾಲ ಮತ್ತು ಮಳೆಗಾಲ ಬಂದ್ರೆ ಒಂದು ಅಣಬೆಗಳನ್ನು ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಕೂಡ ಅಣಬೆಗಳನ್ನು ಬೆಳಿಬೋದು. ಆದರೆ ತೇವಾಂಶನ ಸ್ವಲ್ಪ ಮೇಂಟೈನ್ ಮಾಡಬೇಕು. ಈಗ ಬೇಸಿಗೆ ಕಾಲದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರ್ತೈತಿ, ಟೆಂಪರೇಚರ್ ಜಾಸ್ತಿ ಇರ್ತೈತಿ, ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಈಲ್ಡ್ ಇಳುವರಿ ಕಡಿಮೆ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಒಬ್ಬ ರೈತ ಯಾವ ಪ್ರಮಾಣದಲ್ಲಿ ಈ ಒಂದು ಅಣಬೆಯನ್ನ ಬೆಳಿಬೋದು ಅಂತ ಹೇಳ್ತೀವಿ? ಈಗ ಸರ್, ಈಗ ಸಾಮಾನ್ಯ ರೈತರು ಕೂಡ ಅಣಬೆ ಬೆಳೆನ ಬೆಳಿಬೋದು. ಈಗ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮಲ್ಲೇ ತರಬೇತಿ ತಗೊಂಡ್ರೆ ಅನೇಕ ಜನರು ಇದ್ದಾರೆ. ಈಗ ರೈತರು ಇರ್ಬೋದು, ಸ್ವಸಹಾಯ ಸಂಘಗಳು ಇರ್ಬೋದು, ಧರ್ಮಸ್ಥಳ ಸಂಘದವರು ಇರ್ಬೋದು, ಅನೇಕ ರೈತರು ಕೂಡ ನಾವು ತರಬೇತಿ ಕೊಟ್ಟಿದ್ದೀವಿ ಮತ್ತು ಅವನ್ನ ಅಳವಡಿಸಿಕೊಂಡಾರ. ಈಗ ನನಗೆ ಹೇಳ್ಬೇಕಂತ ಹೇಳಿದ್ರೆ ಸಕ್ಸಸ್ ಸ್ಟೋರಿ. ಈಗ ಒಬ್ಬ ಯುವಕ, ಅದು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಎಡಹಳ್ಳಿ ಗ್ರಾಮದಲ್ಲಿ ಮಹೇಶ್ ಕೋಲೂರ್ ಅಂತ, ಅವನು ಒಂದು ಫಾರ್ಮ ಮಾಡಿದ್ದಾನೆ, ಫಾರ್ಮ್ ಟೇಸ್ಟ್ ಆರ್ಗ್ಯಾನಿಕ್ ಮಶ್ರೂಮ್ ಅಂತ ಹೇಳಿ. ಅದರಿಂದ ರೈತರಿಗೆ ಅಣಬೆ ತರಬೇತಿ ಕೊಡ್ತಾನೆ ಮತ್ತು ಕಾರ್ಯಾಗಾರನೂ ಮಾಡ್ತಾನೆ. ಅವನು ಸುಮಾರು ಹೇಳದಂತ ಹೇಳಿದ್ರೆ ಮೂರ್ ದಿನ 10,000 ಅಣಬೆಗಳ ತಳಿಗಳಿದ್ದಾವೆ. ಅದರಲ್ಲಿ ನಮಗೆ ನಾ ಹೇಳಿದಂಗೆ 700 ಹೆಚ್ಚು ತಳಿಗಳು ನಾವು ಅಳಿಸ್ಕೊಡಿಸಬಹುದು. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಸರಿಸುಮಾರು ಅನೇಕ ತರಬೇತಿ ನೀಡಿದಾನೆ ಮತ್ತು ಅಣಬೆ ಬೇಸನ್ನು ಮಾಡ್ತಾನೆ. ಅವನು ಒಂದು ಬ್ಯಾಗಿಂದ 2 ಕೆಜಿ ಅಣಬೆಯನ್ನು ತಗೊಂಡ್ತಾನೆ. ಅವನು ಹೇಳೋದಂತ ಹೇಳಿದ್ರೆ 30-35 ರೂಪಾಯಿ ಖರ್ಚು ಬರ್ತದೆ ಸರ್. ನಮಗೆ ಈಲ್ಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ 2 ಕೆಜಿ ಬರ್ತತಿ. ಈಗ 2 ರೂಪೀಸ್ ಹಿಡಿದ್ರಂತ 400 ರೂಪಾಯಿ ಪರ್ ಬ್ಯಾಗಿಗೆ ಈಲ್ಡ್ ಬರ್ತತಿ ಅಂತ. ಅವನು ದಿನಕ್ಕೆ ಎಷ್ಟು ಮಾಡ್ತಾನೆ ಅಂತ ಹೇಳಿದ್ರೆ 7-8 ಕೆಜಿ ಅಣಬೆ ಪೇಶ ಮಾಡ್ತಾನೆ. ಈಗ ಸಾಮಾನ್ಯವಾಗಿ ಈ ಅಣಬೆಗೆ ಏನಾದ್ರೂ ರೋಗ ರುಜಿನ ಈ ತರ ಏನಾದ್ರು ಬರುತ್ತೆ ಸರ್? ರೋಗಗಳು ಬರ್ತವೆ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ರೋಗಗಳು ಬರ್ತವೆ, ಕೀಟಗಳು ಬರ್ತವೆ. ಈಗ ರೋಗಗಳಂದ್ರೆ ಅದು ಫಸ್ಟ್ ಆಫ್ ಆಲ್ ಫಂಗಸ್ ಶಿಲೀಂಧ್ರ. ಈಗ ಅನೇಕ ಶಿಲೀಂಧ್ರಗಳು ಬರ್ತವೆ, ಅಟ್ಯಾಕ್ ಆಗ್ತವೆ, ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆಗ ಓರಿಯಸ್ ಅಟ್ಯಾಕ್. ಯಥೇಚ್ಛವಾಗಿ ನಾವು ಹಳದಿ ಬೂಸ್ಟ್ ರೋಗ ಅಂತ ಬರ್ತೀವಿ ಮತ್ತು ಡ್ರೈಟ್ ಬಬಲ್ ರೋಗ ಅಂತ ಕರಿತೀವಿ. ಕೀಟಗಳು ಬಂದ್ಬಿಟ್ಟು ನುಸಿ ಬರ್ತತಿ, ಸಿಸಿಡ್ ಅಂತ ಫ್ಲೋರಿಸಿಡ್ ಅಂತ ಬರ್ತತಿ, ಮತ್ತು ಈ ನೊಣಗಳು ಇರ್ತಾವಲ್ಲ, ನೊಣಗಳು ಯಥೇಚ್ಛವಾಗಿ ಬರ್ತಾವೆ. ಅಟ್ಯಾಕ್ ಮಾಡಿದ್ರಿಂದ ಆ ರೋಗ ಆಡಿರ್ತವೆ ನೊಣಗಳು. ಈ ಕೀಟ ಮತ್ತು ರೋಗಗಳು ಬಂದಾಗ ಈ ಅಣಬೆಯಲ್ಲಿ ಏನು ನಾವು ಅಲ್ಲಿ ಒಂದು ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ? ಈಗ ತಿನ್ನೋ ವಸ್ತು ಅದರಿಂದ ಯಥೇಚ್ಛವಾಗಿ ನಾವು ಔಷಧಿನ ಸಿಂಪಡಣೆ ಮಾಡಿ ರೆಕಮೆಂಡ್ ಮಾಡಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಮರ್ಷಿಯಲೈಜೇಷನ್ ಅವ್ರು ರೆಕಮೆಂಡ್ ಮಾಡ್ತಾರೆ. ಬಟ್ ಏನಂತ ಹೇಳಿದ್ರೆ ಅಣಬೆ ವಿಷಯದಲ್ಲಿ ಪಾಶ್ಚರೀಕರಣ ಏನೇನು ಹೇಳಿದೆಲ್ಲ, ಪಾಶ್ಚರೀಕರಣ ಮಾಡೋದು ಬೆಸ್ಟ್ ಮೆಥಡ್ ಮತ್ತು ಅದನ್ನು ಕರೆಕ್ಟಾಗಿ ಅಳವಡಿಸ್ಬಿಡ್ಕು. ಆಮೇಲೆ ಬರಿಗೈಲಲ್ಲಿ ಅಣಬಿನ ಕೊಠಡಿಗೆ ಯೂಸ್ ಮಾಡೋಂಗಿಲ್ಲ, ಹ್ಯಾಂಡ್ ಗ್ಲೋವ್ಸ್ ಹಾಕೊಂಡೆ ಹೊಡ್ಬಿಡ್ಬೇಕು. ಮತ್ತು ಕೊಠಡಿ ಒಳಗೆ ಎಂಟ್ರಿ ಮಾಡ್ಬೇಕಾದ್ರೆ ಸ್ಲಿಪ್ಪರ್ ಬಿಟ್ಟು ನಾವು ಹೋಗೋದ್ರಿಂದ ರೋಗಗಳನ್ನು ತಡೆಗಟ್ಟಬಹುದು ಅಂತ ಹೇಳ್ತೀವಿ. ಈಗ ಅಣಬೆಯನ್ನ ಅಂದ್ರೆ ಮನೆ ಬೆಳಕಾಗಿ ಕೆಲವರು ಬೆಳೀತಾ ಇದ್ದಾರೆ, ಅವರು ಪ್ರತಿನಿತ್ಯ ಬಳಸ್ತಾ ಇದ್ದಾರೆ. ಅಂದ್ರೆ ಕೆಲವರೆಲ್ಲ ಆದಾಯಕ್ಕಾಗಿ ಈ ಒಂದು ಅಣಬೆಯನ್ನ ಬೆಳೆಯಂತವ್ರನ್ನ ನಾವು ನೋಡಿದ್ವಿ ಅಲ್ವಾ. ಈಗ ಅಣಬೆಯನ್ನ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡಬಹುದು ಸರ್? ಈಗ ನಮ್ಮಲ್ಲಿ ತಗೊಳ್ರಿ, ಕೃಷಿ ಸಮುದಾಯ ಕೇಂದ್ರದಲ್ಲಿ ನಾವು ಸುಮಾರು ಒಂದು 10-15 ಕೆಜಿ ಬೆಳೆದ್ರೆ ಇಲ್ಲಿ ಎಲ್ಲರೂ ತಗೊಂಡು ಬಿಡ್ತಾರೆ, ಸ್ಟಾಫ್ಗಳು ತಗೊಂಡು ಬಿಡ್ತಾರೆ. ಈಗ ಅದಕ್ಕೆ ಆದಂತ ಮೌಲ್ಯವರ್ಧನೆ ಇದೆ. ಈಗ ಅಂದ್ರೆ ನೇರವಾಗಿ ನಾವು ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಬರಲ್ಲ, ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಅಣಬೆಯಲ್ಲಿ ಮಾಡಿ ಮಾರಾಟ ಮಾಡಿದ್ರೆ ನಮ್ಗೆ ಹೆಚ್ಚು ಲಾಭ ಬರುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳು ಅಂತಂದ್ರೆ ಅಣಬೆಯಲ್ಲಿ ಯಾವ ರೀತಿ ಅವಕಾಶ ಇದೆ? ಈಗ ಹಸಿ ಅಣಬೆಯನ್ನು ಬಂದ್ಬಿಟ್ಟು 700 ರೂಪಾಯಿ ಕೆಜಿ ತೆಗ್ತದೆ. ಈಗ ಸಪೋಸ್ ಕ್ವಾಂಟಿಟಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅದನ್ನ ಡ್ರೈ ಮಾಡ್ಬೇಕು, ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡ್ಬೇಕು. ಪೌಡ್ರ್ ಮಾಡಿದ್ರಿಂದ ಏನಾಗತ್ತೆ ಅಂತ ಹೇಳಿ ಪೌಡ್ರ್ ಮಾಡಿ ಅನೇಕ ಪ್ರಾಡಕ್ಟ್ಗಳನ್ನ ನಾವು ಮಾಡ್ಬೋದು. ಬಿಸ್ಕೆಟ್ ಮಾಡ್ಬೋದು, ಪಾಪಡ್ ಮಾಡ್ಬೋದು, ಅಣಬೆ ಬಿಸ್ಕೆಟ್ ಅಂತ ಕರಿತೀವಿ ನಾವು, ಅಣಬೆ ಪಾಪಡ್ ಅಂತ ಕರಿತೀವಿ. ಆಮೇಲೆ ಈಗ ಸಾಂಬಾರ್ ಪದ್ಧತಿಗಳಲ್ಲಿ ನೀವು ನೋಡಿರಿದಾಗ ಈಗ ಹೋಟೆಲ್ಗಳು ಇರ್ಬೋದು. ಹೇಳ್ಬೇಕಂತ ಹೇಳಿದ್ರೆ ಸಿತಾಕೆ ಅಂತ ಅಣಬೆ 3,000 ಲಕ್ಷಗಟ್ಟಲೆ ಪ್ರೈಸ್ ಇದೆ. 7-star 5-star ಹೋಟೆಲ್ಗಳು 10,000 ಲಕ್ಷಗಟ್ಟಲೆ ಪ್ರೈಸ್ ಇದೆ 1 ಕೆಜಿಗೆ. ಈಗ ನಮ್ಮ ಅಣಬೆ ಅಂತ ಹೇಳಿದ್ರೆ ಸರಿಸುಮಾರು ನಾವು ರೈತರು ಬೆಳಿತಕ್ಕಂಥ ಅಣೆ 100 ರೂಪಾಯಿ ಕೆಜಿ ಇರ್ತದೆ. ಏನು ಪ್ರಾಡಕ್ಟ್ ಮಾಡ್ಬೋದು, ಒಂದು ಮೌಲ್ಯವರ್ಧನೆ ಮಾಡ್ಬೋದು ಅಂತ ಹೇಳಿದರೆ ಈಗ ಅನೇಕ ಪ್ರಾಡಕ್ಟ್ಗಳನ್ನು ನಮ್ಮ ಪದಾರ್ಥಗಳನ್ನು ಅಣಬೆ ಬೇಸಿಂದ ಮಾಡ್ಬೋದು. ಮಶ್ರೂಮ್ ದಾಲ್ ಫ್ರೈ ಅಂತ ಕರಿತೀವಿ, ಮಶ್ರೂಮ್ ಸೂಪ್ ಅಂತ ಕರಿತೀವಿ, ನ್ಯೂಟ್ರಿ ಮಶ್ರೂಮ್ ಮಂಚೂರಿ ಮಾಡ್ಬೋದು, ಮಶ್ರೂಮ್ ಮಸಾಲಾ ಅಂತ ಮಶ್ರೂಮ್ ಫ್ರೈ ಅಂತ ಕರಿತೀವಿ, ರಿಚ್ ಮಶ್ರೂಮ್ ಕರಿ ಅಂತ, ಬಟನ್ ಮಶ್ರೂಮ್ ಕರಿ ಅಂತ, ಗೋಬಿ ಮಶ್ರೂಮ್ ಕರಿ, ಈ ಥರ ಅನೇಕ ಪದಾರ್ಥಗಳನ್ನು ಮಾಡಿ ಮಾರೋದ್ರಿಂದ ನಮಗೆ ಅಣಬೆ ಬೇಸಾಯದಲ್ಲಿ ಮತ್ತು ಅಣಬೆ ಉತ್ಪನ್ನದಲ್ಲಿ ಮೌಲ್ಯವರ್ಧನೆ ಅಳವಡಿಸ್ಕೊಳ್ಬೋದು ರೈತರು. ಆಮೇಲೆ ಲೋಕಲ್ ಮಾರ್ಕೆಟನ್ನು ಅಬ್ಸರ್ವ್ ಮಾಡಬೇಕು. ಈಗ ಎಲ್ಲಿ ಬೇಡಿಕೆ ಇದೆಯಲ್ಲ, ಹೋಟೆಲ್ಗಳಲ್ಲಿ ಅಥವಾ ಸಿಟಿ ಹತ್ರ ಇರತಕ್ಕಂಥದ್ದು ಅವೆಲ್ಲ ಡಾಬಾಗಳು ಅವೆಲ್ಲ ಅಣಬೆ ಬೇಸಾಯ ಮಾಡಿ ಕೊಡ್ಬೋದು ಅವರಿಗೆ. ಮಾರುಕಟ್ಟೆ ಫೆಸಿಲಿಟೀಸ್ ಇದೆ ಸರ್. ಈಗ ನಾವು ನೋಡ್ತಾ ಇದೀವಿ ಮಳೆಗಾಲದಲ್ಲಿ ಈಗ ರೈತರ ಜಮೀನುಗಳಲ್ಲಿ ಎಲ್ಲೆಂದ್ರಲ್ಲಿ ಈ ಅಣಬೆ ಕೊಡೆ ತರ ಉದ್ಭವ ಆಗ್ತಾವಲ್ವೋ ಬೆಳೀತಾವೆ ಅಂದ್ರೆ ಅಂತ ಒಂದು ಅಣಬೆಗಳು ತಿನ್ನಕ್ಕೆ ಯೋಗ್ಯ ಅಲ್ಲ ಅಥವಾ ಹೌದು? ಈಗ ನಾವು ಹಿಂದಿನ ಕಾಲದಲ್ಲಿ ರೈತರು ನೋಡಿರ್ಬೇಕು, ಮಳೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಹತ್ತಿ ತರ ಎಲ್ಲ ವೈಟ್ ಏಟ್ ಪೇಚಸ್, ಅದರಲ್ಲಿ ಎರಡು ತರ ಅಣಬೆಗಳು ಇದಾವೆ, ಒಂದು ವಿಷ ಅಣಬೆ ಅಂತ ಹೇಳಿದ್ರಿ, ಇನ್ನೊಂದು ತಿನ್ನಕ್ಕೆ ಹೋಗಿದ್ದ ರೈತರು ಗುರುತೆ ಮಾಡಿದ್ರು ಅದನ್ನು, ಅದು ಅಣಬೆ. ಈಗ ವೈಟ್ ಪ್ಯಾಚಸ್ ಇತ್ತು ಅಂತ ಹೇಳಿದ್ರೆ ಚೆನ್ನಾಗಿ ತಿನ್ನಕ್ಕಾದಂಥ ಯೋಗ್ಯವಾದಂಥ ಅಣಬೆ, ಅದು ರೈತರನ್ನ ಗೊತ್ತು ಮಾಡ್ತಾರೆ. ಈಗ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಅನುಭವ ವ್ಯಕ್ತಿಗಳಿಂದ ಅವನ್ನ ಗುರುತೆ ಮಾಡಿ ಅದನ್ನ ತಿಂತಿರ್ತಾರೆ. ಈಗೇನಾಗಿದೆ, ಇತ್ತೀಚಿನಾಗ ನಾವು ಆಯಿಸ್ಟರ್ ಅಣಬೆ, ಚಿಪ್ ಅಣಬೆ ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ ಅದು ಮಾರ್ಕೆಟಲ್ಲಿ ಬಂದ್ಬಿಟ್ಟಿದೆ. ಅಂದ್ರೆ ಈ ಅಣಬೆ ಕೃಷಿ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ತರಬೇತಿ ಮತ್ತು ಮುಂಜಾಗ್ರತೆ ಕ್ರಮಗಳು ಬೇಕು ಅಂತ ಹೇಳ್ತೀರಾ? ಹೌದು ಸರ್, ಮುಖ್ಯವಾಗಿ ತರಬೇತಿ ಬೇಕು ಮತ್ತು ಯಾವ ರೀತಿ ಮಾಡ್ಬೇಕು ಅನ್ನೋದು ಬೇಕು. ಈಗ ನಿಮ್ಮ ಒಂದು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಅಂದ್ರೆ ವರ್ಷದ ಯಾವ ಕಾಲದಲ್ಲಿ ತರಬೇತಿ ಕೊಡ್ತೀರಾ ಸರ್, ಎಷ್ಟು ಬಾರಿ ಕೊಡ್ತೀರಾ? ಈಗ ನಮ್ಮಲ್ಲಿ ಎಕ್ಸ್ಟೆನ್ ಇಯು ಯೂನಿಟ್ ಅಂತ ಐತಿ, ಎಕ್ಸ್ಟೆನ್ಷನ್ ಎಜುಕೇಶನ್ ಯೂನಿಟ್, ವಿಸ್ತರಣಾ ಶಿಕ್ಷಣ ಘಟಕ ಅಂತ ಐತಿ. ಅದರಲ್ಲಿ ಅನೇಕ ಬಾರಿ ನಾವು ತರಬೇತಿಗಳು ಕೊಟ್ಟವೆ. ಈಗ ಆಲ್ರೆಡಿ 3 ಬಾರಿ ತರಬೇತಿಗಳು ನಾವು ಅಳವಡಿಸಿಕೊಂಡಿರೋ ರೈತರು ಮಶ್ರೂಮ್ನ ಬೆಳೀತಾ ಇದ್ದಾರೆ. ಸರ್, ಈಗ ಅಣಬೆ ಕೃಷಿಯಲ್ಲಿ ಈ ಒಂದು ಕೃಷಿ ತ್ಯಾಜ್ಯಗಳನ್ನ ಯಾವ ರೀತಿ ನಾವು ಬಳಕೆ ಮಾಡಬಹುದು? ಈಗ ನೋಡ್ರಿ, ನಮಗೆ ಅಣಬೆ ಬೆಳಿಬೇಕು ಅಂತ ಹೇಳಿದ್ರೆ ಮೀಡಿಯಾ ಬೇಕು. ಮೀಡಿಯಾ ಅಂದ್ರೆ ಅದು ಎದ್ರ ಮೇಲೆ ಎಲ್ಲ ಬೆಳಿತೈತಿ. ಕೃಷಿ ಬೆಳೆ ಆದಂತ ಅನೇಕ ಹುಲ್ಲುಗಳು ಇರ್ತಾವಲ್ಲ, ಈಗ ಸೀರಿಯಲ್ಸ್ ಬಂದ್ರೆ ಭತ್ತದ ಹುಲ್ಲು, ಗೋಧಿ ಹುಲ್ಲು, ನಾವು ಮೀಡಿಯಾ ಹಾಗೆ ಯೋಚನೆ ಮಾಡ್ತೇವೆ, ಅದಕ್ಕೆ ಮೀಡಿಯಾ ಬೇಕು. ಈಗ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಕೃಷಿ ತ್ಯಾಜ್ಯಗಳಾದಂತ ಭತ್ತದುಲ್ಲನ್ನು ಕೂಡ ಮೇವಾಗಿ ಉಪಯೋಗ ಮಾಡ್ತೇವೆ, ಸ್ವಲ್ಪ ಪ್ರಮಾಣದಲ್ಲಿ ಮಶ್ರೂಮ್ಗೆ ಯೂಸ್ ಮಾಡತಕ್ಕಂಥದ್ದು. ಭತ್ತದುಲ್ಲು, ಗೋಧಿ ಹುಲ್ಲು ಇರ್ಬೋದು, ರಾಗಿ ಹುಲ್ಲು ಇರ್ಬೋದು, ಜೋಳದ ಕಡ್ಡಿನೂ ಇರ್ಬೋದು, ಮತ್ತು ಸಜ್ಜೆ ಹುಲ್ಲು, ಹತ್ತಿ ಕಡ್ಡಿ ಮತ್ತು ಎಲೆ, ಕಬ್ಬಿನ ರವದೆ, ಸೆಣಬಿನ ತ್ಯಾಜ್ಯ ಪದಾರ್ಥ, ಮತ್ತು ಕಾಳು ಸುರಿದ ಜೋಳದ ತುಂಡು, ಮತ್ತು ಟೀ ಕಾಫಿ ತ್ಯಾಜ್ಯ, ಶೇಂಗಾ ಸಿಪ್ಪೆ, ಮರದ ಪುಡಿ, ಕಾರ್ನರ್ ಕಾಬ್ ಅಂತ ಕರಿತೀವಿ ನೀವು ಏನು ಮೆಕ್ಕೆಜೋಳ ಅಂತ ಏನು ಕರಿತೀವಿ, ಕಾರ್ನರ್ ಕಾಬ್ ಬೆಂಡ್ ಇರ್ತತಲ್ಲ ಬೆಂಡ್, ಆ ಥರ ಹಲವು ಕೃಷಿ ತ್ಯಾಜ್ಯದಿಂದ ಮೇಲೆ ಅಣಬೇಮಿನ ಬೇಸಾಯನ ಮಾಡ್ಬೋದು. ಅದಕ್ಕೆ ಮೇನ್ ಅಂತ ಹೇಳಿದ್ರೆ ಸ್ಟೆರಿಲೈಸೇಷನ್, ಆ ಸ್ಟೆರಿಲೈಸೇಷನ್ ಮೆಥಡನ್ನು ನಾವು ಅಳವಡಿಸಿದ್ರೆ ಅನೇಕ ಕೃಷಿ ತ್ಯಾಜ್ಯಗಳಿಂದ ನಾವು ಅಣಬೇನ ಬೆಳ್ಬೋದು. ಅದು ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಭತ್ತದ ಹುಲ್ಲು ಮತ್ತು ಗೋಧಿ ಹುಲ್ಲನ್ನ ಯೂಸ್ ಮಾಡ್ಕೊಂಡು ಅಣಬೆ ಬೇಸಾಯ ಕ್ರಮವನ್ನು ಮಾಡ್ತದೆ. ಸರ್, ನಿಮ್ಮ ಗಮನಕ್ಕೆ ಬಂದಾಗ ಇತ್ತೀಚೆಗೆಲ್ಲ ಸಾಕಷ್ಟು ಜನ ಮುಂದೆ ಬಂದಿದ್ದಾರೆ ಈ ಒಂದು ಅಣಬೆ ಕೃಷಿ ಮಾಡಲಿಕ್ಕೆ? ಅನೇಕ ಜನರು ಬಂದಿದ್ದಾರೆ, ರೈತರು ಬಂದಿದ್ದಾರೆ ಮತ್ತು ಸ್ವಸಹಾಯ ಸಂಘದವರು ಬಂದಿದ್ದಾರೆ, ತರಬೇತಿ ತಗೊಂಡು ಅಣಬೆ ಬೇಸಾಯನ ಅಳವಡಿಸಿಕೊಂಡಾರೆ. ಅವರು ಸ್ವಲ್ಪ ಪ್ರಮಾಣದಲ್ಲಿ ಮನೆಗೆ ಬೆಳೀತಿದ್ದಾರೆ ಮತ್ತು ಹೋಟ್ಲಿಗೆ ಸಪ್ಲೈ ಮಾಡ್ತಿದ್ದಾರೆ. ಈಗ ನಾನು ಹೇಳಿದ್ದಲ್ಲ ಬಾಗಲಕೋಟೆ ಜಿಲ್ಲೆ ಮಹೇಶ್ ಕೋಲೂರು ಅಂತ, ಅವನು ಫರ್ಮ ಮಾಡಿದ್ದಾನೆ. ಆ ಫರ್ಮ್ ಮಾಡಿ ಅವನೇ ಅನೇಕ ತರಬೇತಿ ತಗೊಂಡು ಅವನು ರೈತರಿಗೆ ತರಬೇತಿ ಕೊಡ್ತಾನೆ ಮತ್ತು ಕಾರ್ಯಾಗಾರನ ಮಾಡ್ತಾನೆ. ಅವನು ಪ್ರಾಡಕ್ಟ್ ಅನೇಕ ಇದ್ದೇವೆ. ಅವನೇನು ಮಾಡ್ತಾನೆ ಅಂದರೆ ಹೋಟ್ಲುಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಾನೆ, ಈ ಹಸಿ ಮಶ್ರೂಮ್ ಇಂತಂತ ಹೇಳಿದ್ರೆ ಡೈರೆಕ್ಟಾಗಿ ಮಾಡ್ತಾನೆ. ಹೆಚ್ಚಿನ ಇಳುವರಿ ಬಂತ ಅಂತ ಹೇಳಿದ್ರೆ ಡ್ರೈ ಪ್ರಾಡಕ್ಟಾಗಿ ಮಾಡ್ತಾನೆ, ಅವು ಬಿಸ್ಕೆಟ್ ಮಾಡ್ತಾನೆ, ಪಾಪಡ್ ಮಾಡ್ತಾನೆ, ಮತ್ತು ಅನೇಕ ಬೈ ಪ್ರಾಡಕ್ಟ್ಗಳನ್ನು ಮಾರಿ ಮಾರಾಟ ಮಾಡ್ತಾನೆ. ಒಳ್ಳೇದು ಸರ್, ಇಲ್ಲೇ ತನಕ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಲಾಭದಾಯಕವಾಗಿ ಈ ಒಂದು ಅಣಬೆ ಬೇಸಾಯವನ್ನ ಯಾವ ರೀತಿ ಮಾಡಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಣಬೆ ಬೇಸಾಯ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗಿರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾ ಚಂದ್ರು ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನ ಉತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಎಂ ವೈ. ನಾನು

ಬೆಳಗ ಹರುವ ಬೇಕ ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ ಹೊಸ ಹೊಲದ ಕಡ್ಡಿ ಕಡಿಬೇಕ ಮಟ್ಟಿ ಮುಡಿಬೇಕ ನೋಡಿ ಹರಗಬೇಕ ಹಸಿ ನೋಡಿ ಬಿತ್ತಬೇಕ ಹದ ನೋಡಿ ಹರಗಬೇಕ ಹಸಿ ನೋಡಿ ಬಿತ್ತಬೇಕ ಮುತ್ತಿನ ಕೂರಿಗೆ ಕಟ್ಟಬೇಕ ಬೀಜ ಬಿಡಬೇಕ ಮುತ್ತಿನ ಕೂರಿಗೆ ಕಟ್ಟಬೇಕ ಬೀಜ ಬಿಡಬೇಕ ಬಸವಣ್ಣನ ದಯದಿಂದ ಹೊಸ ಹೊಲ ಹೊಸ ಹೊಲದ ಕಡ್ಡಿ ಕಡಿಬೇಕ ಮಟ್ಟಿ ಮುಡಿಬೇಕ ಮುರಿಬೇಕ ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ ಹೊಸ ಹೊಲದ ಹೆಸರ ಇಡಬೇಕ ನಾವು ಮೆರಿಬೇಕ ಹೊಸ ಹೊಲದ ಹೆಸರ ಇಡಬೇಕ ನಾವು ಮೆರಿಬೇಕ ಹೊಸ ಹೊಲದ ಹೆಸರ ಇಡಬೇಕ ನಾವು ಮೆರಿಬೇಕ ಈಗ ಕೇಳಿ ಮತ್ತೊಂದು ಜನಪದ ಗೀತೆ ಗಡಿಗೆ ಜ್ವಾಕಿ ತಂಗಿ ಬ್ರಹ್ಮ ಕೊಟ್ಟ ಗಡಿಗೆ ಜ್ವಾಕಿ ತಂಗಿ ಗಡಿಗೆ ಜ್ವಾಕಿ ತಂಗಿ ಬ್ರಹ್ಮ ಕೊಟ್ಟ ಗಡಿಗೆ ಜ್ವಾಕಿ ತಂಗಿ ಬ್ರಹ್ಮಾಂಡವನಿ ತುಂಬಿಕೊಳ್ಳುವ ಮೂರು ಕಾಸಿನ ಗಡಿಗೆ ಗಡಿಗೆ ಜ್ವಾಕಿ ತಂಗಿ ಬ್ರಹ್ಮ ಕೊಟ್ಟ ಗಡಿಗೆ ಜ್ವಾಕಿ ತಂಗಿ ಗಡಿಗೆ ಜ್ವಾಕಿ ತಂಗಿ ಬ್ರಹ್ಮ ಕೊಟ್ಟ ಗಡಿಗೆ ಜ್ವಾಕಿ ತಂಗಿ ಜಾಣತನದ ಗಡಿಗೆ ಬಯಲ ಮಣ್ಣು ಮಾಯದಡಗಿ ಜಾಣತನದ ಗಡಿಗೆ ಬಯಲ ಮಣ್ಣು ಮಾಯದಡಗಿ ಎಲ್ಲರೊಳಗನಿ ಬಲ್ಲಂಗ ತಿಳಿದು ಎಲ್ಲರೊಳಗನಿ ಬಲ್ಲಂಗ ತಿಳಿದು ಬಳಸಬೇಕ ಗಡಿಗೆ ಗಡಿಗೆ ಜ್ವಾಕಿ ತಂಗಿ ಬ್ರಹ್ಮ ಕೊಟ್ಟ ಗಡಿಗೆ ಜ್ವಾಕಿ ತಂಗಿ ಗಡಿಗೆ ಜ್ವಾಕಿ ತಂಗಿ